ತೋಟಗಾರಿಕೆ ಬೆಳೆಗಳನ್ನ ಬೆಳಿಬೇಕಾದ್ರೆ ರೈತರಿಗೆ ನಮ್ಮ ಕೃಷಿಗೆ ತೋಟಗಾರಿಕೆ ಇಲಾಖೆಯಿಂದ ಯಾವ್ಯಾವ ತರದ ಒಂದು ಸವಲತ್ತುಗಳು ಸಿಗುತ್ತೆ ಅಂತ ನಾವು ಹೇಳ್ಬೋದು. ಈಗ ತೋಟಗಾರಿಕೆ ಬೆಳೆಗಳನ್ನ ನಾವು ಪಟ್ಟಿ ಮಾಡ್ತಾ ಹೋದ್ರೆ ವಿವಿಧ ರೀತಿಯ ಬಹುವಾರ್ಷಿಕ ಬೆಳೆಗಳಾದ ತೆಂಗು, ಅಡಿಕೆ, ಸಾಂಬಾರ್ ಪದಾರ್ಥಗಳು, ಮಾವು, ಹಣ್ಣು ಹಂಪಗಳು, ಕೆಲವೊಂದು ತರಕಾರಿ, ಹೂವುಗಳು, ಸಾಂಬಾರ್ ಪದಾರ್ಥಗಳು, ಈ ತರ ನಾನಾ ರೀತಿಯ ಎಲ್ಲ ಬೆಳೆಗಳು ತೋಟಗಾರಿಕೆ ಇಲ್ಲ ಒಂದು ತೋಟಗಾರಿಕೆಗೆ ಸಂಬಂಧಪಟ್ಟಿರುವಂತಹದ್ದು. ಇದಕ್ಕೆ ನಿಮ್ಮ ತೋಟಗಾರಿಕೆಯಿಂದ ರೈತರಿಗೆ ಒಂದಷ್ಟು ಸವಲತ್ತುಗಳನ್ನು ಕೊಡುವುದು ಇದೆಯಾ ನಿಮ್ಮಲ್ಲಿ? ಹೌದೌದು, ಅದೇ ನಿಟ್ಟಿನಲ್ಲಿ ನಾವು 2005-06 ಈ ಒಂದು ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಅಂದ್ರೆ ಸಮಗ್ರ ತೋಟಗಾರಿಕೆ ಅಭಿವೃದ್ಧಿ ಅಭಿಯಾನ ಅಂತಿದೆ. ಈ ಯೋಜನೆ ಮುಖಾಂತರ ಎಲ್ಲಾ ಹಂತದಲ್ಲಿ ನಾವು ಒಂದು ಸಾಧನೆ ಕೊಡ್ತೇವೆ. ಇದ್ರ ಜೊತೆಗೆ ಅನೇಕ ಯೋಜನೆಗಳು ಬೇರೆ ಬೇರೆ ರಾಜ್ಯ ವಲಯ ಇರಬಹುದು, ಕೇಂದ್ರ ವಲಯದ ಯೋಜನೆಗಳು ಸಹ ಸಹಾಯಧನ ನೀಡ್ತಾ ಇದ್ದೇವೆ. ನಾವು ಈ ವಿಷಯದ ಬಗ್ಗೆ ಮಾತನಾಡುವುದಕ್ಕೆ ನಮ್ಮ ಕೇಳುಗರು ಕರೆ ಮಾಡಿದ್ದಾರೆ, ಯಾರು ಅಂತ ಕೇಳೋಣ. ಹಲೋ, ಹಲೋ ಹೇಳಿ, ತಮ್ಮ ಹೆಸರು? ರಮೇಶ್. ನೀವು ರೇಡಿಯೋನ ಸ್ವಲ್ಪ ದೂರ ಇಡಿ, ನಾವು ಕೇಳುವಂತ ಪ್ರಶ್ನೆ ನಮ್ಗೆ ಕೇಳಿಸ್ತಾ ಇದೆ. ಎಲ್ಲಿಂದ ತಾವು ಮಾತಾಡ್ತಿದ್ದೀರಾ? ನಮ್ದು ಸವದತ್ತಿ ತಾಲೂಕು, ಬೆಳಗಾವಿ ಜಿಲ್ಲೆ. ತಮ್ಮ ಹೆಸರು? ನಮ್ಮ ಹೆಸರು ಇದು ಸರ್ ರಮೇಶ. ರಮೇಶ್ ಅವರು, ತಮ್ಮ ಪ್ರಶ್ನೆ ಏನಿದೆ ಸಮಗ್ರ ತೋಟಗಾರಿಕೆ ಅಭಿವೃದ್ಧಿ ಯೋಜನೆ ಬಗ್ಗೆ? ಸರ್, ನಮ್ಗೆ ಇವ್ರ ನಂಬರ್ ಬೇಕಾಗಿತ್ತು. ನಮ್ಗೆ ಯಾರ್ದು? ಧಾರವಾಡ ವಿಶ್ವವಿದ್ಯಾಲಯ MD ಪಾಟೀಲ್. ಈಗ ನೀವು ಈ ಒಂದು ಸಮಗ್ರ ತೋಟಗಾರಿಕೆ ಅಭಿವೃದ್ಧಿ ಯೋಜನೆಗಳ ಬಗ್ಗೆ ಪ್ರಶ್ನೆ ಕೇಳಿ ಅಂತ ನಾನು ಹೇಳಿರೋದು ಇಲಾಖೆಗೆ ಸಂಬಂಧಪಟ್ಟಂಗೆ. ಆಯ್ತು, ಅವ್ರ ನಂಬರ್ ಅನ್ನ ಕಳೆದಾಗೆ ನಮ್ಗೆ ತಿಳಿಸ್ತೀವಿ. ಆಯ್ತು, ನಿಮ್ ನಂಬರ್ ಕೊಡಿ ಸರ್. ನಮ್ ನಂಬರ್ 9444 8 ಮೊಬೈಲ್ ನಂಬರ್ ಕೊಡಿ. ಮೊಬೈಲ್ ನಂಬರ್ ಕೊಡ್ತಾ ಇರೋದು ನಾನು ಇವಾಗ 9448 9448 99 ಇನ್ನೊಂದು 9210 0 ಅಂದ್ರೆ 0 9448 9 2 1 0 2 9 2 1 0 ಹೌದೌದು. ದುಂಡಿಯವ್ರೆ, ಎಸ್, ಈಗ ನಮ್ಮ ತೋಟಗಾರಿಕೆ ಅಂದ್ರೆ ಮೊದಲು ಪ್ರಾರಂಭ ಆಗೋದು ನರ್ಸರಿ. ಹೌದೌದು. ಉತ್ತಮ ಸಸಿ, ಉತ್ತಮ ಬೆಳೆ, ಉತ್ತಮ ಇಳುವರಿ, ಉತ್ತಮ ಆದಾಯ. ಹೌದೌದು. ಈ ರೀತಿಯಲ್ಲಿ ಪ್ರತಿಯೊಬ್ಬರು ತೋಟಗಾರಿಕೆ ಅಂದ ತಕ್ಷಣ ಒಳ್ಳೆ ಸಸಿ ಸಿಗತ್ತಾ ಅನ್ನೋದು ಒಂದು ಪ್ರಶ್ನೆ ಮೂಡುತ್ತೆ. ಈ ನರ್ಸರಿ ಅಥವಾ ಒಂದು ಅಂಗಾಂಶ ಕೃಷಿ ಮಾಡ್ಬೇಕಂತಂದ್ರೆ ತಾವು ಯಾವ ತರದ ಒಂದು ಸವಲತ್ತು ಸೌಲಭ್ಯಗಳನ್ನ ಇಚ್ಛೆಯುಳ್ಳಂತಹ ನರ್ಸರಿ ಮಾಡೋರಿಗೆ ನೀವು ಕೊಡ್ತೀರಾ ಅಂತೀರ ತಾವು? ಈಗ ನರ್ಸರಿ ಅಂತ ಬಂದಾಗ ಎರಡು ಟೈಪು ನಮ್ಮಲ್ಲಿದ್ದಾವೆ. ಒಂದು ಸಣ್ಣ ನರ್ಸರಿ, ದೊಡ್ಡ ನರ್ಸರಿ ಅಂತ ಹೇಳ್ಬೋದು. ಅಂದ್ರೆ ಸಣ್ಣ ಪ್ರಮಾಣದಲ್ಲಿ ನರ್ಸರಿ ಮಾಡೋದು, ಹಣ್ಣು ಆಮೇಲೆ ಸಸಿ ಕಸಿಗಳಿರ್ಬೋದು, ಅದನ್ನು ಉತ್ಪಾದನೆ ಮಾಡಿ ಮದರ್ ಪ್ಲಾಂಟ್ಸ್ ಅಂತ ಹೇಳ್ತೇವೆ ನಾವು. ಅಂದ್ರೆ ತಾಯಿ ಮರಗಳನ್ನ ಅವರು ಮೇಂಟೈನ್ ಮಾಡಿ ಅದರಿಂದ ಯಾವ್ದೊಂದು ಮಾವುದಲ್ಲಿ ಅಲ್ಫಾನ್ಸ್ ಆಗಿರ್ಬೋದು, ಬಾದಾಮಿ ಅಂತ ಏನ್ ಹೇಳ್ತೇವೆ, ಅವು ಅಥವಾ ಅವ್ರು ತಮ್ಗೆ ಅಲ್ಲಿ ಲೋಕಲ್ ಏನ್ ಮಾರಾಟ ಮಾಡುವಂತ ಉತ್ತಮ ಸಸಿಗಳನ್ನ ಹೆಲ್ದಿ ಸೀಡ್ಲಿಂಗ್ಸ್ ಅಂತ, ಹೆಲ್ದಿ ಗ್ರಾಫ್ಟ್ಸ್ ಅಂದ್ರೆ ಇವತ್ತು ಮಾಡಿದಂತ ಒಂದು ಸಸಿ ಉತ್ಪಾದನೆ ಮುಂದೆ ಬರುವಂತ 5-6 ವರ್ಷ ನಂತರ ಏನ್ ಕಾಯಿ ಬಿಡ್ಬೇಕಾದ್ರೆ ಅದು ಸರಿಯಾದ ಒಂದು ಉತ್ತಮ ಗುಣಮಟ್ಟದ ಸಸಿಗಳನ್ನ ಮಾಡಕ್ಕೆ ಲಾಭ ಸಿಗ್ಲಿ ಅಂತ ಅನ್ನೋ ದೃಷ್ಟಿಯಲ್ಲಿ ನಾವು ಅನೇಕ ಸಣ್ಣ ನರ್ಸರಿಗಳನ್ನ ಕೊಡ್ತಾ ಇದೀವಿ. ಅದೇ ತರ ಅದು ದೊಡ್ಡ ನರ್ಸರಿನೂ ಕೊಡ್ತಾ ಇದೀವಿ. ಈಗ ಎರಡು ಪ್ರಮಾಣದಲ್ಲಿ 1 ಹೆಕ್ಟರ್ ಇಂದ 2 ಹೆಕ್ಟರ್ ವರೆಗೂ ಅದಕ್ಕೆ ಅವಕಾಶ ಕೊಡ್ತಾ ಇದೀವಿ. ನಂತರ ತಾವು ಹೇಳದಂಗೆ ಈಗ ಇತ್ತೀಚೆಗೆ ಈ ಟಿಶ್ಯೂ ಕಲ್ಚರ್ ಅಂಗಾಂಶ ಕೃಷಿ ಅದಕ್ಕೂ ಸಹ ಒತ್ತು ಕೊಡ್ತಾ ಇದಾರೆ. ಅದು ಬಾಳೆ ಇರ್ಬೋದು ಅಥವಾ ಬೇರೆ ಇನ್ನು ಅಂಗ ನಮ್ಮ ಅಲಂಕಾರಿಕ ಸಸಿ ಕಸಿಗಳಿರ್ಬೋದು, ಅಲ್ಲಿ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ನಾವು ಸಸಿಗಳನ್ನು ಉತ್ಪಾದನೆ ಮಾಡ್ತೀವಿ. ಆಧುನಿಕ ನರ್ಸರಿ ಪದ್ಧತಿ ಅಂಗಾಂಶ ಕೃಷಿ, ಎಸ್ಪೆಷಲಿ ನಮ್ಮಲ್ಲಿ ದಾಳಿಂಬೆ ಬೆಳೆ ಉತ್ತರ ಕರ್ನಾಟಕದಲ್ಲಿ ಹೋದಾಗ ದಾಳಿಂಬೆ ಬೆಳೆಗೆ ತುಂಬಾ ಇದಿದೆ, ಬೇಡಿಕೆ ಇದೆ. ಅದಕ್ಕೆ ಅದ್ರಲ್ಲಿ ಸುಮಾರು ಇಲಾಖೆ ಮಾಡ್ತಿದ್ರು ಬೇರೆ ಖಾಸಗಿ ನರ್ಸರಿಗಳಿಂದ ಹೆಚ್ಚಿನ ಒಂದು ಉತ್ಪಾದನೆ ಆಗ್ತದೆ ಮತ್ತು ಸರಬರಾಜು ಆಗ್ತಾ ಇದೆ. ಸೊ ಆತರ ಇವನ್ ನಮ್ಮ ಇಲಾಖೆಯಿಂದನೇ ಅಲ್ಲ, ಬೇರೆ ಖಾಸಗಿ ನರ್ಸರಿಗಳನ್ನು ಅಭಿವೃದ್ಧಿಪಡಿಸೋ ಸಂಬಂಧಪಟ್ಟಂಗೆ ನಾವು ಹೆಚ್ಚಿನ ಒಂದು ಸೌಲಭ್ಯವನ್ನು ಕೊಡ್ತಾ ಇದೀವಿ ಮತ್ತು ಉತ್ತೇಜನ ಸಹ ಕೊಡ್ತಾ ಇದೀವಿ. ಕೇಳುಗ್ರೆ, ನೀವು ಈ ಸಮಗ್ರ ತೋಟಗಾರಿಕಾ ಯೋಜನೆಗಳ ಬಗ್ಗೆ ಮಾಹಿತಿ ಪಡೆದುಕೊಳ್ಬೇಕಂದ್ರೆ ನಮಗೆ ಕರೆ ಮಾಡಬೇಕಾದಂತಹ ನಮ್ಮ ದೂರವಾಣಿ ಸಂಖ್ಯೆ ಹೀಗಿದೆ. ಎಸ್ ಟಿ ಡಿ ಸಂಖ್ಯೆ 080, ಫೋನ್ ನಂಬರ್ 2237-0477, ಇನ್ನೊಂದು ಸಂಖ್ಯೆ 2237-0488. ಈ ನಂಬರ್ಗಳಿಗೆ, ಈ ಸಂಖ್ಯೆಗಳಿಗೆ ನೀವು ಕರೆ ಮಾಡಿ ನಮ್ಮ ಜೊತೆ ಇರುವಂತಹ ತೋಟಗಾರಿಕಾ ಅಪರ ನಿರ್ದೇಶಕರಾದಂತಹ ಕಾಂತೇಶ್ವರ ಬಸವಣ್ಣಪ್ಪ ದುಂಡಿ ಇವರೊಂದಿಗೆ ನೀವು ಪ್ರಶ್ನೆಗಳನ್ನು ಕೇಳಬಹುದು, ಸೂಕ್ತವಾದಂತಹ ಉತ್ತರಗಳನ್ನು ಪಡೆಯಬಹುದು. ಹಲೋ, ಯಾಕೋ ಕಟ್ ಆಗುತ್ತೋ ಮಾಡ್ಕೊಳ್ಳ. ಹಾ ಮಾತಾಡಿ. ಹಲೋ, ಯಾರು ಮಾತಾಡ್ತಿರೋದು? ನಮಸ್ಕಾರ ಸರ್, ನಾ ಟೀನರ್ ಸುಗ್ರಪ್ಪ ತಾಲೂಕು ಮಾದೇಶ್ವರ ಮಾಡುವ. ನಮಸ್ಕಾರಗಳೇ. ನಮಸ್ಕಾರ, ತಮ್ಮ ಪ್ರಶ್ನೆ ಸರ್. ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಇಂದ ಫಲಾನುಭವಿ ಪಡೆದಂತ ಫಲಾನುಭವಿಗಳು ರಾಜ್ಯದ ತೋಟಗಾರಿಕಾ ಇಲಾಖೆಯಿಂದ ಸವಲತ್ತು ಪಡೆಯಬಹುದು ಅಂತ ನನ್ನ ಪ್ರಶ್ನೆ ಗುರುಗಳೇ. ಅಲ್ಲ, ಈಗ ಒಂದ್ಸಲ ನೀವು ತೋಟಗಾರಿಕೆ ಇಲಾಖೆಯಿಂದ ಸೌಲಭ್ಯಗಳನ್ನು ಪಡೆದಿದ್ದೀವಿ ಅನ್ನೋದಾದ್ರೆ ಪುನಃ ಪಡೆಯೋದಕ್ಕೆ ಅವಕಾಶಗಳಿರೋದಿಲ್ಲ, ಏನಂತೀರಾ ದುಂಡಿಯವರು? ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಕೊಟ್ಟಮೇಲೆ ನಮ್ಮ ರಾಜ್ಯದವ್ರು ಕೊಡಲ್ವಾ? ನಮ್ಗೆ ಆತರ ಏನಿಲ್ಲ, ನಮ್ಮ ಅಲ್ಲಿ ರಾಜ್ಯ ಯೋಜನೆಗಳಿದಾವೆ, ಕೇಂದ್ರದ ಯೋಜನೆಗಳಿದೆ. ಇದು ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಕೇಂದ್ರದ ಪ್ರಮುಖ ಯೋಜನೆ ಆಗಿದೆ. ಅದ್ರ ಜೊತೆಗೆ ನಮ್ಮ ಅನೇಕ ರಾಜ್ಯದ ಯೋಜನೆಗಳು ಸಹ, ಅದು ಒಂದು ಆತರ ಏನಿಲ್ಲ. ಅದು ತೊಗೊಂಡ್ಮೇಲೆ ತಗೋಬಾರಂತ ಏನಿಲ್ಲ, ಇಲ್ಲಿಂದ ತಾವು ತಗೊಳ್ಬಹುದಾಗಿದೆ. ಯಾವ ಸವಲತ್ತು ತಮಗೆ ಬೇಕಾಗಿದೆ ಅನ್ನೋದ್ ಬಗ್ಗೆ ಖಾತ್ರಿ ಪಡಿಸ್ಕೊಂಡಿದ್ದೆ. ಆದ್ರೆ ಇಲಾಖೆ ಅಧಿಕಾರಿಗಳು ತಾವು ಭೇಟಿಯಾಗಿ ಅಲ್ಲಿ ಏನ್ ಸಿಗುವಂತ ಸೌಲಭ್ಯಗಳನ್ನು ಪಡೆಯಬಹುದಾಗಿದೆ. ಸರ್, ಇವರ ಪ್ರಶ್ನೆ ಒಂದು ವಿಶಿಷ್ಟವಾಗಿದೆ. ಯಾವ ತರ ಅಂತಂದ್ರೆ, ಈಗ ಒಂದು ಎಕರೆ ಪ್ರದೇಶ ಒಬ್ಬ ರೈತರಿಗಿದೆ ಅನ್ಕೊಂಡು ಅದಕ್ಕೆ ಅದರಲ್ಲಿ ರಾಜ್ಯ ತೋಟಗಾರಿಕೆ ಇಲಾಖೆಯಿಂದ ಒಂದಷ್ಟು ಸೌಲಭ್ಯಗಳನ್ನು ಪಡೆದುಕೊಂಡಿರ್ತಾರೆ. ಅದೇ ತೋಟಕ್ಕೆ ರಾಷ್ಟ್ರೀಯ ಒಂದು ತೋಟಗಾರಿಕೆ ಮಿಷನ್ ಎಂದು ಕೂಡ ಸೌಲಭ್ಯ ಪಡ್ಕೋಬಹುದಾ ಅನ್ನೋದು ಇವ್ರ ಪ್ರಶ್ನೆ. ಹಾ, ಈಗ ನಮ್ದು ಸಮಗ್ರ ತೋಟಗಾರಿಕೆ ಅಭಿವೃದ್ಧಿ ಅಂತ ಹೇಳಿದ್ರೆ NHM ಅಂತ ಏನ್ ಹೇಳ್ತೀವಿ, ಅಲ್ಲಿ ಒಬ್ಬರು ರೈತರಿಗೆ 2 ಹೆಕ್ಟೋರಿ ಕೊಡ್ತೀವಿ. ಅದನ್ನ ಮೀರಿ ಹೆಚ್ಚು ತೊಳೋದಾದ್ರೆ ಈಗ ನಾವು MGNRG ಉದ್ಯೋಗ ಖಾತ್ರಿ ಯೋಜನೆ ಅಂತಿದೆ, ಅಲ್ಲಿ ತಗೋಬಹುದು. ಆಮೇಲೆ ಇನ್ನೊಂದು CHD ಅಂತಿದೆ, ಆ ಒಂದು ಯೋಜನೆಯಲ್ಲಿ ಸಹ ಅವರು ಪಡೆಯಬಹುದಾಗಿದೆ. ಇದರ ಜೊತೆಗೆ ನಾವು ಹನಿ ನೀರಾವರಿ ಅಂತ, ಯಾರು ತೋಟ ಹೊಸ ತೋಟ ಮಾಡ್ಕೊಂಡು ಹನಿ ನೀರಾವರಿ ಬೇಕಾಗಿತ್ತಂದ್ರೆ ಹನಿ ನೀರಾವರಿ ಸಹ ಅವರು ಸಹಾಯಧನ ಪಡೆಯಬಹುದಾಗಿದೆ. ಈ ತರ ಒಂದು ನಾವು ಒಗ್ಗೂಡಿಕೆಯಿಂದ ನಾವು ಅದನ್ನ ಯೋಜನೆಗಳನ್ನು ಅನುಷ್ಠಾನಗೊಳಿಸಬಹುದಾಗಿದೆ ರೈತರು. ಅಂದ್ರೆ ಈಗ ಸಸಿ ತಕೊಂಡಿದ್ದೀವಿ, ಅದಕ್ಕೆ ನೀರು ಬೇಕು ಅನ್ನೋದಾದ್ರೆ ಅದಕ್ಕೆ ಡ್ರಿಪ್ ಇರಿಗೇಷನ್ ಅಥವಾ ಸ್ಪ್ರಿಂಕ್ಲರ್ ಇರಿಗೇಷನ್ ಏನ್ ಬರುತ್ತೆ, ಹನಿ ನೀರಾವರಿ, ಆ ಸಲಕರಣೆಗಳನ್ನ ಬೇರೆ ಯೋಜನೆಗಳಿಂದ ಪಡೆದುಕೊಳ್ಬಹುದು. ಅಂದ್ರೆ ಸಸಿಗೆನೆ ಎರಡು ರಾಜ್ಯ ತೋಟಗಾರಿಕೆ ಇಲಾಖೆಯಿಂದ ಅಥವಾ ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಇಂದ ಪಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಇವತ್ತು ಇನ್ನೊಬ್ರು ಕರೆ ಮಾಡ್ತಿದ್ದಾರೆ. ಹಲೋ ಹಲೋ ಹಲೋ, ನಮಸ್ತೆ ಸರ್. ನಮಸ್ತೆ, ನಾವು ಮೈಸೂರು ಜಿಲ್ಲೆ ನಂಜನಗೂಡ ತಾಲೂಕು ವೆಂಕಟೇಶ್ ಅಂತ. ವೆಂಕಟೇಶ್ ಅವರೇ, ತಮ್ಮ ಪ್ರಶ್ನೆ ಸರ್. ಅದು ಸಹಾಯಧನ ಅಂದ್ರೆ ಈಗ ಸಾಮಾನ್ಯ ವರ್ಗ ಆತರ ಬೇರೆ ಜನ ಈ ತರ ವರ್ಗದ ಆತರದಲ್ಲಿ ಏನಾದ್ರೂ ಸಹಾಯಧನ ಇರುತ್ತಾ ಅಥವಾ ಎಲ್ರಿಗೂ ಒಂದೇ ಸಹಾಯಧನ ಸಿಗುತ್ತಾ? ದುಂಡಿಯವರೇ, ಈಗ ಪ್ರಶ್ನೆ, ಈಗ ಒಂದು ಯೋಜನೆಯಲ್ಲಿ ಜಾತಿವಾರು ಅಥವಾ ಸಣ್ಣ ರೈತರು, ಅತಿ ಸಣ್ಣ ರೈತರು, ಈ ತರ ಬೇರೆ ಬೇರೆ ತರದಲ್ಲಿ ಅವ್ರು ಕೊಡುವಂತಹ ಸಹಾಯಧನದಲ್ಲಿ ವ್ಯತ್ಯಾಸ ಇದೆಯಾ ಅಥವಾ ಎಲ್ಲರಿಗೂ ಒಂದೇ ತರ? ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಯೋಜನೆ ಏನಿದೆ, ಸುಮಾರು ನಮ್ಮ ಘಟಕಗಳಿದಾವೆ, ಅದು ನಾವು ಮೊದಲೇ ಹೇಳಿದ್ವಲ್ಲ, ಸಸಿ ಉತ್ಪಾದನೆ ಹಿಡಿದು ಮಾರುಕಟ್ಟೆವರೆಗೂ ಯೋಜನೆಗಳಿದಾವೆ. ಇಲ್ಲಿ ನಾವು ಏನಂದ್ರೆ ತೋಟಗಾರಿಕೆ ಮಿಷನ್ ಅಲ್ಲಿ 35% ಇಂದ ನಾವು 50% ವರೆಗೂ ಸಹಾಯಧನ ಕೊಡಕ್ ಪ್ರೊವಿಷನ್ ಇದೆ, ಕೊಡ್ತಾ ಇದೀವಿ. ಬಟ್ ಇಲ್ಲಿ ಏನಂದ್ರೆ ಜನರು ಅಂದ್ರೆ ಸಾಮಾನ್ಯ ಜನರಿಗೆ ಅಷ್ಟೇ ಕೊಡ್ತಾ ಇದೀವಿ, ಆಮೇಲೆ ನಮ್ಮ ಪರಿಶಿಷ್ಟ ಜಾತಿ ಪಂಗಡಗಳವರೆಗೂ ನಾವು ಆ ಒಂದು ಸಹಾಯತನ 35% ಏನು ಕೊಡ್ತಾ ಇದ್ದೀವಿ, 30-50% ವರೆಗೆ ಸಹಾಯಧನ ಕೊಡ್ತೀವಿ. ಅಷ್ಟು ನಮ್ಗೆ ಕೊಡಕ್ ಪ್ರಯೋಜನ ಇದೆ, ಅಷ್ಟು ನಾವು ಕೊಡ್ತಾ ಇದೀವಿ. ಈ ಯೋಜನೆಯಲ್ಲಿ ನಿಗದಿಪಡಿಸಿದ ಕೇಂದ್ರ ಸರ್ಕಾರ ನಿಗದಿಪಡಿಸಿದ ಸಹಾಯಧನ ಏನಿದೆ ಅದನ್ನ ಕೊಡಕ್ ಪ್ರಯೋಜನ ಇದೆ. ಮತ್ತೆ ಅಂದ್ರೆ ಇವರಿಗೆ ಬೇರೆ ಇಲ್ಲ, ಸಾಮಾನ್ಯ ವರ್ಗ ಅಥವಾ ಪರಿಶಿಷ್ಟ ಪಂಗಡ ಸಪರೇಟ್ ಅಂತೇಳಿ ನಾವು ಇದಕ್ಕೆ ಇಲ್ಲಿ ಈ ಒಂದು ಯೋಜನೆಯಲ್ಲಿ ಬೇರೆ ಯೋಜನೆಗಳಿದಾವೆ, ಬಟ್ ಈ ಒಂದು ಯೋಜನೆಯಲ್ಲಿ ಒಂದೇ ರೂಪದಲ್ಲಿ ನಾವು ಸಹಾಯಧನ ಕೊಡ್ತಾ ಇದ್ದೀವಿ. ವೆಂಕಟೇಶ್ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ದುಂಡಿಯವರೇ, ನಾವು ನರ್ಸರಿ ಬಗ್ಗೆ ಮಾತಾಡ್ತಾ ಇದ್ದೀವಿ, ಇದಕ್ಕೆ ಕೂಡ ಸವಲತ್ತು ಮೊಟ್ಟ ಮೊದಲನೇದಾಗ ಆರಂಭ ಆಗೋದಿಲ್ಲೇನೆ ಅಂತ. ಒಂದು ಘಟಕ ವೆಚ್ಚ ಅಂದಾಗ ಯಾವ ತರ ನೀವು ಕೊಡ್ತೀರಾ, ಎಷ್ಟು ಕೊಡ್ತೀರಾ? ಈಗ ನರ್ಸರಿ ಮಾಡ್ಕೋಬೇಕು, ನಾನೊಂದು ಸ್ವಯಂ ಉದ್ಯೋಗ ಮಾಡ್ಕೋಬೇಕು, ಉತ್ತಮವಾದಂತಹ ಸಸಿಗಳನ್ನ ಬೆಳೆಸಿ ಸರಬರಾಜು ಮಾಡಬೇಕು ಅನ್ನೋರಿಗೆ ಯಾವ ತರದ ಒಂದು ಘಟಕ ವೆಚ್ಚ ನೀವು ಕೊಡ್ತೀರಾ ಅಂತ? ಒಂದು ನರ್ಸರಿ ಬೇಕಂದ್ರೆ ಪ್ರಮುಖವಾಗಿ ಬೇಕಾಗಿರೋದು ಅವ್ರಿಗೆ ಒಂದು ತಾಯಿ ಮರಗಳು. ಆ ತಾಯಿ ಮರ ಜೊತೆಗೆ ಕಸಿ ಕಸಿ ಕಟ್ಟಗಳು ಅಂತ ಒಂದು ಕೌಶಲ್ಯತೆ ಇರಬೇಕು, ಅವಶ್ಯಕತೆ ಇರೋ ನೀರಿನ ಸೌಲಭ್ಯ ಇರಬೇಕು. ಆಮೇಲೆ ಒಂದು ತೋಟದ ಸುತ್ತಲೂ ಒಂದು ಬೇಲಿ ನಿರ್ಮಾಣ ಮಾಡಬೇಕು ಈ ತರ. ಆಮೇಲೆ ಅದನ್ನ ಆರೈಕೆ ಮಾಡಕ್ಕೆ ಒಂದು ಪಾಲಿಹೌಸ್ ಅಂದ್ರೆ ಸಂರಕ್ಷಿತ ಬೇಸಾಯ ಮಾಡಕ್ಕೆ ಪಾಲಿಹೌಸ್ ಇರಬೇಕಾಗತ್ತೆ. ಹಸಿರು ಮನೆ ಇರಬೇಕು. ಅದನ್ನ ಗಿಡ ಎಲ್ಲ ಹಾರ್ಡನ್ ಮಾಡಂತೇಳಿ ನಾವು ಅದನ್ನೆಲ್ಲ ತಯಾರು ಮಾಡಕ್ಕೆ ಅದಕ್ಕೊಂದು ಸೇಡ್ ನೆಟ್ ಅಂತ ಬೇಕಿತ್ತು. ಈ ತರ ಒಂದು ರುಟೀನ್ ಆಗಿ ನಾವು ಮಾಡುವಂತ ಪದ್ಧತಿಗಳಿದಾವೆ. ಆ ಒಂದು ಪದ್ಧತಿ ಮಾಡಬೇಕಾದ್ರೆ ಒಂದು ಹೆಕ್ಟರ್ ವರೆಗೆ ನಾವು 15 ಲಕ್ಷದವರೆಗೂ ಸಣ್ಣ ನರ್ಸರಿ ಕೊಡ್ತಾ ಇದೀವಿ. ಅದೇ ತರ ದೊಡ್ಡ ನರ್ಸರಿ ಕೊಡೋದಾದ್ರೆ 30 ಲಕ್ಷದವರೆಗೂ ನಾವು ಕೊಡ್ತಾ ಇದೀವಿ. ಅಂದ್ರೆ ಘಟಕ ವೆಚ್ಚನ ಅಥವಾ ಇದು ಘಟಕ ವೆಚ್ಚ, ಅದಕ್ಕೆ ಮತ್ತೆ ಸಂಬಂಧಪಟ್ಟಂಗೆ 50% ಹಂಗೆ ನಾವು ಉಳಿದಂತ ಸಹಾಯಧನ ಕೊಡ್ತಾ ಇದೀವಿ. ಈಗ ಘಟಕ ವೆಚ್ಚ ಅಂದ್ರೆ ಈಗ 30 ಲಕ್ಷ ಅಂದ್ರೆ 15 ಲಕ್ಷ ನೀವು ಸಬ್ಸಿಡಿ ಕೊಡ್ತೀರಿ, ಧನವನ್ನು ಕೊಡ್ತೀರಿ, 15 ಲಕ್ಷ ಅವರು ಕೈಯಿಂದ ಮಾಡ್ಕೋಬೇಕಾಗ. ಇದೊಂದು ಪ್ರೊಜೆಕ್ಟ್ ಮಾಡಿರೋದ್ರಿಂದ ಅವರು ಒಂದು ಬ್ಯಾಂಕ್ ಸಾಲ ಮಾಡಿಕೊಂಡು ಅದರಿಂದ ಸೌಲಭ್ಯ ಪಡಿಬಹುದಾಗಿದೆ. ದುಂಡಿಯವ್ರೆ, ನಮ್ಮ ಕಾರ್ಯಕ್ರಮಕ್ಕೆ ಮತ್ತೊಬ್ಬರು ಕರೆ ಮಾಡ್ತಿದ್ರು, ಯಾರು ನೋಡೋಣ. ಹಲೋ, ಸರಿ, ಹಲೋ, ಹಲೋ, ಕರೆ ಕಡಿತ ಆಗಿದೆ. ತಮ್ಮ ಹೆಸರು? ಸುರೇಶ್ ಅಂತ. ಸುರೇಶ್ ಅವರು, ತಮ್ಮ ಪ್ರಶ್ನೆ? ಸರ್, ನಮ್ದು ಏನಿಲ್ಲ, ಅದು ನರ್ಸರಿ ಇದೆ, ತೋಟಗಾರಿಕಾ ಇದಕ್ಕೆ ನರ್ಸರಿ ಇದ್ ಮಾಡೋದಕ್ಕೆ ಎಷ್ಟು ಇದು ಜಾಗ, ಎಷ್ಟು ನಮ್ಮ ಹೆಸರು ಇರ್ಬೇಕು ಜಾಗ, ಏನು ಸಬ್ಸಿಡಿ ಎಷ್ಟು ಬರ್ತದೆ ಏನು ಅಂತ? ಅದೇ ನಾವು ಹೇಳಿದ್ವಲ್ಲ, ಒಂದು ಹೆಕ್ಟರ್ ಇಂದ ಅಂದ್ರೆ ಒಂದು 2.5 ಎಕರೆಯಿಂದ 5 ಎಕರೆ ವರೆಗೂ ಇದ್ರೆ ಸಾಕು. ಆ ಒಂದು ಸ್ಥಳದಲ್ಲಿ ನಾವು ಹೇಳಿದಂತ ಘಟಕಗಳು ಇರಬೇಕಾಗುತ್ತದೆ. ಅದನ್ನ ಮಾಡ್ಕೊಳ್ಬೇಕಾದ್ರೆ ಒಂದು ಫಸ್ಟ್ ಇದು ಪ್ರೊಜೆಕ್ಟ್ ಮೋಡ್ ಅಂದ್ರೆ ತಾವು ಅದನ್ನ ಒಂದು ಬ್ಯಾಂಕ್ ಮುಖಾಂತರ ಒಂದು ಸಾಲ ಸೌಲಭ್ಯ ತಗೊಂಡು ಒಂದು ಪ್ರೊಜೆಕ್ಟ್ ಅಂತ ಮಾಡಿಕೊಟ್ಟಿದ್ದಾದ್ರೆ ನಾವು ಅದಕ್ಕೆ ಸೌಲಭ್ಯ ಕೊಡಕ್ಕೆ ವ್ಯವಸ್ಥೆ ಮಾಡ್ತೀವಿ. ಜಮೀನ್ ಅವ್ರ ಹೆಸರೇ ಇರ್ಬೇಕಲ್ಲ? ಹೌದೌದು, ಅವ್ರ ಅವ್ರ ಹೆಸರೇ. ಸರ್, ಈಗ ಜಮೀನ್ ಇಲ್ದವರು ಗುತ್ತಿಗೆ ತಗೊಂಡು ಏನ್ ಹೇಳಿ 7.5 ಲಕ್ಷ ನಾವು ಸಹಾಯಧನ ಕೊಡಕ್ ವ್ಯವಸ್ಥೆ ಇದೆ. ಅದೇ ತರ ಅದನ್ನ 2 ಹೆಕ್ಟರ್ ಅಂದ್ರೆ ನಿಮ್ದು 2 ಎಕರೆ ಮಾಡಿದ್ದೆ ಆದ್ರೆ ನಾವು 15 ಲಕ್ಷ ವರೆಗೂ ಸಹಾಯಧನ ಕೊಡಕ್ ಪ್ರಯೋಜನ. ಧನ್ಯವಾದ ಸುರೇಶ್ ಅವ್ರ. ದುಂಡಿಯವರೇ, ನಂತರ ನಾವು ಅದೇ ರೀತಿ ನೋಡ್ತಾ ಬಂದ್ರೆ ಹೊಸ ತೋಟಗಳ ನಿರ್ಮಾಣ ಈ ಹೂ ಹಣ್ಣು ತರಕಾರಿ ಅಂದಾಗ ಅದಕ್ಕೆ ಯಾವ ತರದ ಒಂದು ನಿಮ್ಮಲ್ಲಿ ಯೋಜನೆ ಇದೆ ಅಂತೀರಾ ತಾವು? ಒಂದು ಹೇಳಿದ್ವಲ್ಲ, ಹೊಸ ತೋಟಗಳ ನಿರ್ಮಾಣ ಮಾಡ್ಬೇಕಾದ್ರೆ ಹೊಸದಾಗಿ ತೋಟಗಳ ನಿರ್ಮಾಣ ಮಾಡ್ಬೇಕಾದ್ರೆ ಅದಕ್ಕೆ ಒಂದು ಅದು ಹಣ್ಣಾಗಿರ್ಬೋದು, ಹೂವಾಗಿರ್ಬೋದು, ತರಕಾರಿಗಳಾಗಿರ್ಬಹುದು, ತರಕಾರಿ ಬಹುವಾರ್ಷಿಕ, ಆಮೇಲೆ ಸಾಂಬಾರ್ ಪದಾರ್ಥ, ಇವನ್ ತೋಟದ ಬೆಳೆಗಳಾಗಿರ್ಬೋದು, ಹೀಗೆ ಅನೇಕ ಇವನ್ ನಮ್ಮ ಮೆಡಿಸಿನಲ್ ಪ್ಲಾಂಟ್ಸ್, ಆರೋಮ್ಯಾಟಿಕ್ ಪ್ಲಾಂಟ್ಸ್ ಅಂತ ಏನ್ ಹೇಳ್ತೀವಿ, ಅವಕ್ಕೂ ಎಲ್ಲ ನಾವು ಸಹಾಯಧನ ಕೊಡ್ತಾ ಇದೀವಿ. ಇದನ್ನ ಮಾಡ್ಬೇಕಾದ್ರೆ ಹೊಸದಾಗಿ ಅವ್ರ ರೈತರು ಏನು ಸಸಿಗಳಿಗೆ ಖರ್ಚಾಗ್ತದೆ, ಅದನ್ನ ನಾಟಿ ಮಾಡ್ಬೇಕಾದ್ರೆ ಖರ್ಚು ಬರ್ತದೆ, ಗೊಬ್ಬರ ಗಿಬ್ಬರ ಈ ತರ ಅನೇಕ ಖರ್ಚು ಬರ್ತದೆ ಸಚಿನ ಪ್ರಮಾಣದಲ್ಲಿ. ಅದಕ್ಕೆ ಕಸಿ ಗಿಡಗಳನ್ನ ನಾಟಿ ಮಾಡುವಾಗ ಅದಕ್ಕೊಂದು ಸ್ಟೇಕಿಂಗ್ ಅಂತ ಹೇಳ್ತೇವೆ, ಸಪೋರ್ಟಿಂಗ್, ಅವಕ್ಕೆಲ್ಲ ಖರ್ಚು ಬರೋದ್ರಿಂದ ಆ ಒಂದು ಖರ್ಚನ್ನ ಮಿಗುಸಲ್ಲಿ ರೈತರಿಗೆ ಸ್ವಲ್ಪ ತೊಂದರೆ ಆಗ್ಬೋದು. ಆ ಒಂದು ಖರ್ಚನ್ನ ನಾವು ಸಾಯದನ ಮುಖಾಂತರ ಕೊಟ್ಟಿದ್ದೆ ಆದ್ರೆ ತುಂಬಾ ಅನುಕೂಲ ಆಗ್ತದೆ, ಹೊಸ ತೋಟಗಳನ್ನ ನಿರ್ಮಾಣ ಮಾಡಕ್ಕೆ ಬಹಳ ಅನುಕೂಲ ಆಗ್ತದೆ. ಅಂದ್ರೆ ವಿವಿಧ ತೋಟಗಾರಿಕೆ ಬೆಳೆಗಳಿಗೆ ವಿವಿಧ ರೀತಿಯ ಘಟಕ, ಹೌದು, ಅದು ಬೇರೆ ಬೇರೆ ಅಂದ್ರೆ ಒಂದು ಅಧಿಕ ವೆಚ್ಚ. ಈಗ ನಾವು ಡ್ರ್ಯಾಗನ್ ಫ್ರೂಟ್ ಅಂತ ಹೇಳ್ತೇವೆ, ಡ್ರ್ಯಾಗನ್ ಫ್ರೂಟ್ ಮಾಡ್ಬೇಕಾದ್ರೆ ಅದಕ್ಕೊಂದು ಸ್ವಲ್ಪ ಹೆಚ್ಚಿನ ಒಂದು ಖರ್ಚು ಬರ್ತದೆ. ಅಲ್ಲಿ ನಮ್ದು ಯುನಿಟ್ ಕಾಸ್ಟ್ ಅಂತ ಅಂದ್ರೆ 6.5 ಲಕ್ಷ ಅಷ್ಟು ನಾವು ಸಹಾಯಧನ ಕೊಡ್ತಾ ಇದೀವಿ. ಅದಕ್ಕೆ 40% ಅಂದ್ರೆ 40% ಅಷ್ಟು ಸಹಾಯಧನ ಕೊಡಕ್ಕೆ ಅವಕಾಶಗಳಿವೆ. ಕೇಳಿದ್ರೆ 1 ಹೆಕ್ಟರ್ಗೆ ನಾವು ಸಮಗ್ರ ತೋಟಗಾರಿಕೆ ಅಭಿವೃದ್ಧಿ ಮಿಷನ್ ಯೋಜನೆ ಈ ಕುರಿತು ನೇರ ಫೋನಿನ ಕಾರ್ಯಕ್ರಮದಲ್ಲಿ ನೀವು ಪ್ರಶ್ನೆಗಳನ್ನ ಕೇಳುವುದಕ್ಕೆ ನಮಗೆ ಕರೆ ಮಾಡಬೇಕಾದಂತಹ ದೂರವಾಣಿ ಸಂಖ್ಯೆಗಳು ಹೀಗಿದೆ: 2237074777, ಇನ್ನೊಂದು ಸಂಖ್ಯೆ 2237074888. ಎಷ್ಟಿಡಿ ಸಂಖ್ಯೆ 080. ನಮ್ಮ ಜೊತೆಗಿದ್ದಾರೆ ರಾಜ್ಯ ತೋಟಗಾರಿಕಾ ಅಪರ ನಿರ್ದೇಶಕರಾದಂತಹ ಕಾಂತೇಶ್ವರ ಬಸವಣ್ಣ ದುಂಡಿಯವರು. ದುಂಡಿಯವರೇ, ನಮ್ಮ ಕಾರ್ಯಕ್ರಮಕ್ಕೆ ಮತ್ತೊಬ್ಬರು ಕರೆ ಮಾಡಿದ್ದಾರೆ, ಯಾರಂತ ನೋಡೋಣ. ಹಲೋ, ಹಲೋ, ಹಲೋ, ನಮಸ್ತೆ. ತಮ್ಮ ಹೆಸರು? ನಮಸ್ತೆ ಸರ್. ತಮ್ಮ ಹೆಸರು? ನಾನು ಪ್ರದೀಪ್ ಅಂತ ಉಡುಪಿಯಿಂದ ಸರ್. ಉಡುಪಿಯಿಂದ ಅಣಬೆ ಕೃಷಿ ಬಗ್ಗೆ ಇದ್ಭಾಗಿ ಸರ್, ಪ್ರಾರಂಭಿಕ ಹಂತದಲ್ಲಿ ಅಣಬೆ ಕೃಷಿ ಬೆಳೆಯೋದ್ರೆ ಸಬ್ಸಿಡಿ ಸಿಗ್ತದೆ ಸರ್, ಎಷ್ಟು ಅಮೌಂಟ್ ವರೆಗೆ ಸಿಗ್ತದೆ ಅಂತ ಕೇಳ್ಬೇಕಾಗಿತ್ತು. ದುಂಡಿಯವರೇ, ಅಣಬೆ ಬೇಸಾಯಕ್ಕೆ ತಮ್ಮ ಒಂದು ಯೋಜನೆಯಲ್ಲಿ ಯಾವ ತರದ ಸವಲತ್ತುಗಳಿದೆ ಅಂತ ಕೇಳ್ತಿದ್ದಾರೆ. ತೋಟಗಾರಿಕೆಯಲ್ಲಿ ನಾವು ಈ ಒಂದು ಯೋಜನೆಯಲ್ಲಿ ಅಣಬೆ ಕೃಷಿಗೂ ಸಹ ಒತ್ತು ಕೊಡ್ತಾ ಇದೆ ಮತ್ತು ಸಹಾಯಧನ ಕೊಡ್ತಾ ಇದನ್ನು ಒಂದು ಉತ್ತೇಜನ ಮಾಡೋ ಸಂಬಂಧಪಟ್ಟಂಗೆ ನಾವು ಇಲ್ಲಿ ರೈತರಿಗೆ ಅಥವಾ ಇವನ್ ಉದ್ಯೋಗ ನಮ್ಮ ಆರ್ ಸಿತಿ ಬಂದ್ರೆ ನಾವು ಅನ್ಎಂಪ್ಲಾಯ್ಡ್ ಯೂತ್ ಏನಂತಾರೆ ಅವ್ರಿಗೂ ಇದೊಂದು ಯೋಜನೆ ತುಂಬಾ ವರದಾನ ಆಗಿದೆ ಅಂತ ಹೇಳ್ಬಹುದು. ಇಲ್ಲಿ ಸಣ್ಣ ಪ್ರಮಾಣ ಅದೇ ಸಣ್ಣ ಅದರಲ್ಲೂ ಎರಡು ಮೂರು ಹಂತದಲ್ಲಿ ಕೊಡ್ತಾ ಇದೀವಿ ನಾವು. ಒಂದು ಅಣಬೆ ಉತ್ಪಾದನೆ ಆಗಿರ್ಬೋದು, ಅದು ಸಣ್ಣ ಪ್ರಮಾಣದ ದೊಡ್ಡ ಪ್ರಮಾಣದಾಗಿರ್ಬೋದು, ಅದು 20 ಲಕ್ಷ 2 ಲಕ್ಷದಿಂದ ಹಿಡಿದು 20 ಲಕ್ಷ ವರೆಗೂ ಸಹಾಯಧನ ಕೊಡೋಕ್ ಪ್ರಯೋಜನ ಇದೆ. ಅದೇ ತರ ನಮ್ ಕಾಂಪೋಸ್ಟ್ ಮಾಡೋದಾಗ್ಲಿ ಅಥವಾ ಅಣಬೆ ಬೀಜ ಉತ್ಪಾದನೆ ಮಾಡಕ್ ಸಂಬಂಧಪಟ್ಟಂಗೆ 20 ಲಕ್ಷ ವರೆಗೂ ನಮ್ಗೆ ಅಲ್ಲಿ ಸಹಾಯಧನ ಕೊಡ್ತಾ ಇದೀವಿ. ಅಂದ್ರೆ ಅದಕ್ಕೆ ಬೇಕಾದಂತ ಒಂದು ಕಟ್ಟಡ ಇರ್ಬೋದು, ಆಮೇಲೆ ಉತ್ಪಾದನೆ ಬೇಕಾದಂತ ಏನು ಸ್ಟ್ಯಾಂಡ್ಸ್ ಇರ್ಬೋದು, ಅದಕ್ಕೆಲ್ಲ ನಾವು 10-20 ಲಕ್ಷ ಅವರು ಕೊಡಕ್ ಪ್ರಯೋಜನ ಇದೆ. ರಾಮಜನ್ ಕರೆ ಮಾಡಿದಕ್ಕೆ ಧನ್ಯವಾದ ಪ್ರದೀಪ್ ಅವರೇ. ಅದೆಲ್ಲ 40% 40% ಅಷ್ಟು ಸಹಾಯಧನ ಸಿಗ್ತಿರ್ತದೆ. ನಮ್ಮ ಕಾರ್ಯಕ್ರಮ ಮಾಹಿತಿ ಬೇಕಂದ್ರೆ ನಮ್ಮಲ್ಲಿ ಸಮೀಪದ ತೋಟಗಾರಿಕೆ ಭೇಟಿ ಆದ್ರೆ ನಿಮ್ಗೆ ಹೆಚ್ಚಿನ ಒಂದು ಮಾಹಿತಿ ಸಿಗ್ಬೋದು. ಮತ್ತೊಬ್ರು ಕರೆ ಮಾಡಿದ್ದಾರೆ. ಹಲೋ ಸರ್, ನಮಸ್ಕಾರ ಸರ್. ನಮಸ್ತೆ. ಬಳ್ಳಾರಿ ಜಿಲ್ಲೆ ಕಂಪ್ಲೀಟ್ ತಾಲೂಕು ರಾಮಸಾಗರದಿಂದ ಬಿಇಎಂ ವಿಶ್ವನಾಥ್ ಸರ್. ನಮ್ದು ವಿಶ್ವನಾಥ್ ಅವರ ನಿಮ್ಮ ಪ್ರಶ್ನೆ ಸರ್. ಇದು ಸಮಗ್ರ ತೋಟಗಾರಿಕೆ ಅಭಿವೃದ್ಧಿಯಲ್ಲಿ ಈ ಯಾವ ಬೆಳೆಗಳಿಗೆ ನಾವು ನಮಗೆ ಇದಕ್ಕೆ ಸಹಾಯಧನ ಸಿಗಬಹುದು ಸರ್? ಅದೇ ನಾವು ಹೇಳಿದ್ವಲ್ಲ, ತಮ್ಗೆ ಹಣ್ಣಾಗಿರ್ಬೋದು, ಹಣ್ಣಿನಲ್ಲಿ ಬರುವಂತ ಮಾವು, ಬಾಳೆ, ದ್ರಾಕ್ಷಿ, ದಾಳಿಂಬೆ ಹೀಗೆ ಅನೇಕ ತರ ಹಣ್ಣುಗಳನ್ನ ನಾವು ಅಲ್ಲಿ ಸಹಾಯಧನ ಕೊಡ್ತೇವೆ. ಹೂವಿನ ಬೆಳೆ ಆದ್ರೆ ಹೂವಿನ ಬೆಳೆಗೆ, ಆಮೇಲೆ ನಿಮ್ಮ ತರಕಾರಿ ಬೆಳೆ ಆಗಿರ್ಬೋದು, ಇವನ್ನು ತೋಟದ ಬೆಳೆ ಅಂತ ಹೇಳಿದ್ರು ಅರಶಿನ, ಈ ತರ ಅನೇಕ ಬೆಳೆಗಳು ನಮ್ಮಲ್ಲಿ ಸಿಗ್ತಾ ಇದೆ. ತರಕಾರಿ ಬೆಳೆಗಾಗ್ಲಿ ಎಲ್ಲಾ ತರದ ಹಣ್ಣು ತೋಟಗಾರಿಕೆ ಬೆಳೆ ಅದಕ್ಕೆಲ್ಲದಕ್ಕೂ ನಮ್ಗೆ ಸಹಾಯಧನ ಕೊಡುತ್ತೆ. ಬಾಳೆ ಇದೆ ಅಲ್ಲ ಸರ್, ಅದಕ್ಕೆ ಸಿಗುತ್ತದೆ ಸರ್? ಬಾಳೆ ಯಾವಾಗ ಹಚ್ಚಿದ್ದೀರಾ ತಾವು? ಈಗ ಅಲ್ಲೇ ನಮ್ದು 8 ವರ್ಷ ಆಯ್ತು ಸರ್. ಕಟಾವ್ ಮಾಡಕ್ ಬಂದಿದೆ ಅಥವಾ ಹೊಸದಾಗಿ ಕಟಾವ್ ಬಂದಿದೆ ಸರ್? ಮುಂದಿನ ತಿಂಗಳಲ್ಲ ಬರ್ತದೆ ಸರ್ ಕಟಾವ್? ಇಲ್ಲ, ಆ ತರ ಪ್ರಮಾಣ ಹೊಸದಾಗಿ ಮಾಡುವಂತ ಹೊಸದಾಗಿ ಏನ್ ತೋಟ ಬೆಳೆ ಮಾಡ್ತಿರಲ್ಲ ಆ ಟೈಮಲ್ಲಿ ತಾವು ಹೆಚ್ಚಿಗೆ ಒಂದು ಸಹಾಯಧನ ಕೊಡಕ್ ಪ್ರಯೋಜನ ಇದೆ. ಅದಕ್ಕೆ ಅವಾಗ ಏನ್ ಕಟಾವ್ ಮಾಡಿದ್ಮೇಲೆ ಮುಂದೆ ನಾಟಿ ಮಾಡ್ತಿರಲ್ಲ, ಅದು ಟಿಸ್ಯೂ ಕಲ್ಸ ಬಾಳೆ ಆಗಿರ್ಬೋದು ಅಥವಾ ಗಡ್ಡೆಯಿಂದ ಮಾಡಿದ ಎರಡು ಇದಕ್ಕೆ ನಾವು ಸಹಾಯಧನ ಕೊಡ್ತೇವೆ. ಬಾಳೆ ಈಗ ನಮ್ಮ ಇನ್ನೊಬ್ರದ್ದು ಜೀನೈನ್ ಬಾಳೆ ಇದೆ ಸರ್, ಈಗ ಬಿತ್ತನೆ ಮಾಡಿ ಈಗ 40 ದಿನ ಆಯ್ತು ಸರ್. ಈಗ ಅದು ಕೊಡ್ಬೋದಾಗಿದೆ ಅಲ್ಲಿ ನೀವು ಅದಕ್ಕೆ ನಮ್ಮಂತ ಅಲ್ಲಿ ಕನ್ಸರ್ನ್ ಸಂಬಂಧಪಟ್ಟಂಗ ಅಧಿಕಾರಿಗಳನ್ನ ಭೇಟಿಯಾಗಿ ಅವ್ರಿಗೆ ಒಂದು ಗುರಿ ಅಂತ ಕೊಟ್ಟಿರ್ತೇವೆ ನಾವು ಈ ವರ್ಷದ ಭೌತಿಕ ಗುರಿ ಅಂತ ಹೇಳ್ತೇವೆ ನಾವು. ಅವ್ರೊಂದು ಇದರಲ್ಲಿ ಅಧಿಕ ಇದಿತ್ತಂದ್ರೆ ಪ್ರಯೋಜನ ಇದ್ರೆ ತಾವು ದಯವಿಟ್ಟು ಭೇಟಿಯಾಗಿ ಇಮಿಡಿಯೇಟ್ ತಾವು ಒಂದು ಅರ್ಜಿ ಕೊಟ್ಟಿದ್ದೆ ಆದ್ರೆ ನಾವು ಅದನ್ನ ಸಹಾಯಧನಕ್ಕೆ ಪರಿಗಣಿಸ್ತೇವೆ. ಧನ್ಯವಾದ ವಿಶ್ವನಾಥ್ ಅವರೇ. ಯಾರನ್ನು ಭೇಟಿಯಾಗಬೇಕು ಸರ್? ಈಗ ಅಲ್ಲಿ ತಾವು ನಮ್ಮ ಯಾವ ತಾಲೂಕು ಹೇಳಿ ಸರ್? ಸರ್ ಪ್ರತಿ ತಾಲೂಕು ಅಧಿಕಾರ ಪ್ರತಿ ತಾಲೂಕಲ್ಲೂ ತೋಟಗಾರಿಕಾ ಒಂದು ಇಲಾಖೆ ಇರುತ್ತೆ. ನಿಮ್ಗೆ ಕಂಪ್ಲಿ ತೋಟಗಾರಿಕೆ ಇಲಾಖೆಯನ್ನ ತಾವು ಸಂಪರ್ಕ ಮಾಡಬಹುದು ವಿಶ್ವನಾಥ್ ಅವರೇ. ಕರೆ ಮಾಡಿದಕ್ಕೆ ಧನ್ಯವಾದ. ಮತ್ತೊಬ್ರು ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡ್ತಿದ್ರೆ ಯಾರನ್ನ ನೋಡೋಣ. ಹಲೋ ಹಲೋ ಹಲೋ, ತಮ್ಮ ಹೆಸರು? ಅಧಿಕಾರಿಗಳ ಇಬ್ಬರು ನಮಸ್ತೆ ಸರ್. ನಾನು ನಂಜುಗಡೆಯಿಂದ ಮಹೇಶ್ ನಾಯ್ಕ್ ಮಾತಾಡ್ತಾ ಇದ್ದೀನಿ. ಮಹೇಶ್ ನಾಯ್ಕ್ ಅವರೇ, ನಿಮ್ಮ ನೇರ ಪ್ರಶ್ನೆ ಟೈಮ್ ಇಲ್ಲ ಸರ್. ನೇರ ಪ್ರಶ್ನೆ ಇದೆ. ಮೊದಲನೇದು, ರಾಜ್ಯಾದ್ಯಂತ ಹಲವಾರು ರೈತರಿಗೆ ದರಖಾಸ್ತು ಅಲ್ಲಿ ಅನುಭವದಲ್ಲಿರ್ತಾರೆ ಸರ್, ಅವ್ರಿಗೆ ಪೋಡಿ ಆಗಿರಲ್ಲ, ಅಂತವ್ರಿಗೆ ಸೌಲಭ್ಯಗಳು ಸದುಪಯೋಗ ಇದೆಯಾ ಸರ್? ಈಗ ಕೆಲವರು ಹೆಸರು ಬದಲಾಗಿರಲ್ಲ ಅವ್ರ ಹೆಸರಿಗೆ, ಕೋಡಿ ಆಗಿರೋದಿಲ್ಲ, ಅಂತವ್ರಿಗೆ ಸೌಲಭ್ಯ ಪಡಿಬೇಕಂದ್ರೆ ಯಾವ ತರ ಒಂದು ಪ್ರೊಸೀಜರ್ ಫಾಲೋ ಮಾಡಬೇಕು ಅನ್ನೋದಿದು. ನಮ್ಮಲ್ಲಿ ಫಸ್ಟ್ ಆತರ ನಮ್ಮಲ್ಲಿ ಎಫೈಡ್ ಅಂತ ಮಾಡ್ತೀವಿ. ಹಸಿರು ಒಂದೊಂದು ಇದಿದೆ ನಮ್ಮಲ್ಲಿ ವೆಬ್ಸೈಟ್ ಇದನ್ನಿದೆ, ಆ ಒಂದು ಸೌಲಭ್ಯದಲ್ಲಿ ತಾವು ಹೆಸರು ನೋಂದಣಿ ಮಾಡ್ಕೋಬೇಕು. ಆ ಮುಖಾಂತರ ಅಲ್ಲಿ ಯಾರು FRA ಪಟ್ಟಾಲ್ಯಾಂಡ್ ಪಟ್ಟಾಲ್ಯಾಂಡ್ ಅಲ್ಲಿ ಅದನ್ನ ಕೊಡೋಕೆ ಯೋಜನೆ ಇದೆ. ಓಕೆ ಸರ್. ಎರಡನೇ ಪ್ರಶ್ನೆ, ದಯಮಾಡಿ ಬೆಂಗಳೂರು ಆಕಾಶವಾಣಿಗೆ ದಯವಿಟ್ಟು ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಮತ್ತೆ ಕಾರ್ಮಿಕ ಇಲಾಖೆ ಸಚಿವರು ಸಂತೋಷ್ ಲಾಡ್ ಅವ್ರನ್ನ ಸ್ವಲ್ಪ ಫೋನ್ ಕರೆಕ್ಟ್ ಕೊಡಿ ಸರ್. ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಇಲಾಖೆ ಮಾಡ್ತಾ ಇದೆ, ಹಂಗಾಗಿ ಕಾರ್ಮಿಕ ಇಲಾಖೆನ ಅತಿ ಶೀಘ್ರದಲ್ಲಿ ಜಯಪಾಲಿಸಬೇಕು ಅಂತ ನನ್ನ ಮನವಿ. ಆಯ್ತು ಆಯ್ತು, ನಿಮ್ಮ ಸಲಹೆಗಳನ್ನ ನಾವು ಗಮನದಲ್ಲಿ ಇಟ್ಕೊಂಡು ಕರೆಯಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ. ಆದ್ರೂ ದಯವಿಟ್ಟು ಆಯ್ತು, ಧನ್ಯವಾದ. ಮುಂದಿನ ಪ್ರಶ್ನೆ. ಹಲೋ, ನಮಸ್ಕಾರ. ನಮಸ್ತೆ, ತಮ್ಮ ಹೆಸರು? ಶಿ ಗುರು ಗೌರಂಗ ಮಾತಾಡಿಕಾಗಿದ್ದ ರಾಧಾಶ್ರೀ ರಮಣ ಬಿಹಾರಿ ಜಯತಃ. ನಮಸ್ಕಾರ, ಪ್ರೇಮ್ ಪ್ರದೀಪ್ ದಾಸ್ ಅಂತ ಮಾತಾಡ್ತಿರೋದು. ನಿಮ್ಮ ಪ್ರಶ್ನೆ? ಚೈತನ್ಯ ಪರಶುರಾಮ ಕ್ಷೇತ್ರ ಮಂಗಳೂರಿಂದ. ಹರೇ ಕೃಷ್ಣ. ನಮಸ್ಕಾರ ಸರ್, ನನ್ನ ಪ್ರಶ್ನೆ ಏನಂದ್ರೆ, ಈಗ ನಮ್ಮ ತೋಟದಲ್ಲಿ ಈಗ ತೆಂಗಿನ ಮರಗಳ ಮಧ್ಯದಲ್ಲಿ ಈ ಔಷಧಿ ಗಿಡಗಳನ್ನೆಲ್ಲ ಬೆಳೆಸ್ತಾ ಇದ್ದೀವಿ, ಆಯುರ್ವೇದ ಔಷಧಿ ಗಿಡಗಳನ್ನ. ಅದು 11 ಎಕರೆಯಲ್ಲಿ ಅದು ಅಲ್ಲಿ ಹೆಸರುಘಟ್ಟ ಪಕ್ಕದಲ್ಲೇ ರಂಗನಾಥ ಮಠ ಅಂತ. ಅದಕ್ಕೆ ಎಕರೆಗೆ ನಿಮ್ಮ ಒಂದು ಎಷ್ಟೊಂದು ಪ್ರೋತ್ಸಾಹನ ಕೊಡ್ತೀರಿ ಅಂತ ಒಂದು ಪ್ರಶ್ನೆ. ಮತ್ತೆ ಇನ್ನೊಂದು ಸರ್, ಈಗ ನಮ್ಮ ಮಥುರಾ ಇದರಲ್ಲಿ ಇದೆಯಲ್ಲ ಯಾವ್ದಂದ್ರೆ ಪಾಮ್ ಟ್ರೀ ಅಂತ ಹೇಳ್ತಾರೆ, ಆ ಹಣ್ಣು ತುಂಬಾ ಚೆನ್ನಾಗಿ ಅಲ್ಲಿ ವೆರೈಟಿ ಇದೆ, ಅದನ್ನ ನಾವು ಇಲ್ಲಿ ಬೆಳೆಸ್ಬೇಕಂದ್ರೆ ನಿಮ್ ಕಡೆಯಿಂದ ಏನಾದ್ರೂ ಪ್ರೋತ್ಸಾಹನ ಏನಾದ್ರೂ ಸಿಗುತ್ತಾ ಸರ್? ತಾಳೆಹಣ್ಣಿಗೆ? ತಾಳೆಹಣ್ಣಿಗೆ ನಮ್ಮಲ್ಲಿ ಒಳ್ಳೆಯ ಯೋಜನೆ ಇದೆ, ತಾಳೆ ಬೆಳೆ ಯೋಜನೆ ಅಂತಾನೆ ಇದೆ. ಇದರಲ್ಲಿ ರೈತರಿಗೆ ಒಂದು ತುಂಬಾ ಅನುಕೂಲ ಆಗ್ತದೆ, ಯಾಕಂದ್ರೆ ಅಲ್ಲಿ ಒಂದು ಕಂಪನಿ ಮುಖಾಂತರ ನಾವು ಸಸಿಯಾಗಲಿ ಸಸಿಗಳಿಂದ ಹಿಡಿದು ಇವನ್ ಬೆಳೆಸೋರಿಗೂ ಎಲ್ಲ ಹಂತದಲ್ಲೂ ನಾವು ಸಹಾಯಧನ ಕೊಡ್ತಾ ಇದೀವಿ. ಸೊ ಇದರಲ್ಲಿ 4-8 ವರ್ಷವರೆಗೂ ನಾವು ಸಹಾಯಧನ ಕೊಡ್ತಾ ಇದ್ರಿಂದ ಅದು ಗಿಡ ಆಗಿರ್ಬೋದು, ನನಗೆ ಗಿಡ ನಾಟಿ ಮಾಡೋಕ್ಕಾಗಿರ್ಬೋದು, ಜೊತೆಗೆ ಗೊಬ್ಬರ, ಆಮೇಲೆ ಮಿಶ್ರ ಬೆಳೆ ಬೆಳೆಯೋಕ್ಕೂ ಅನುಕೂಲ ಇದೆ. ಈಗ ಎಲ್ಲಾ ರೀತಿಯಿಂದ ನಾವು ಅಲ್ಲಿ ಒಂದು ತಾಳೆ ಬೆಳೆ ಹೇಳ್ಕೊಡೋಕೆ ಅನುಕೂಲ ಇದೆ. ಮತ್ತು ಬೆಳೆದಂತ ಬೆಳೆನ ಸ್ವಂತ ಕಂಪ್ನಿಗಳೇ ವಾಪಸ್ ಪರ್ಚೇಸ್ ಮಾಡೋದ್ರಿಂದ ಒಂದು ನಿಖರವಾದ ಬೆಲೆ ಇರ್ತದೆ, ಆ ತಿಂಗಳ ವಾರ ಏನ್ ಬೆಲೆ ಬರ್ತದೆ ಅದನ್ನ ಅವ್ರ ಅಕೌಂಟ್ಗೆ ಕೊಡ್ತಾ ಇರೋದ್ರಿಂದ ಇಲ್ಲಿ ಒಂದು ಮಾರುಕಟ್ಟೆ ಸಮಸ್ಯೆನೂ ಇರೋದಿಲ್ಲ, ಮತ್ತೆ ಈ ಬೆಳೆಗೆ ಹೆಚ್ಚಿನ ಒಂದು ರೋಗನೂ ಬರಲ್ಲ. ಸೊ ಈ ನಿಟ್ಟಲ್ಲಿ ರೈತರು ಒಂದು ದೊಡ್ಡ ಬೆಳೆ ರೈತರು ಏನ ಮಾಡಿದ್ರೆ, ಒಂದು 5 ಎಕರೆ ಮಾಡಿದ್ದೆ ಆದ್ರೆ ಕನಿಷ್ಠ ಒಂದು 50,000 ರೂಪಾಯಿದಷ್ಟು ಒಂದು ಸಂಬಳದ ಪ್ರತಿ ತಿಂಗಳು ಏನು ಸಂಬಳ ಪಡೆಯುವಂತ ರೀತಿಯಲ್ಲಿ ರೈತರಿಗೆ ಒಂದು ತುಂಬಾ ಅನುಕೂಲ ಆಗುವಂತ ಒಂದು ಸಹಾಯ ಯೋಜನೆ ಇದೆ. ಆಮೇಲೆ ಇದು ಬೆಳೆ ತುಂಬಾನು ಬೆಳೆದು ಈಸಿನ ಅಷ್ಟೇ, ಒಂದು ಏನಂದ್ರೆ ರೈತರಿಗೆ ಸ್ವಲ್ಪ ನೀರಿನ ಸೌಲಭ್ಯ ಇರಬೇಕು, ಸ್ವಲ್ಪ ಒಂದು ಹೆಚ್ಚಿನ ಒಂದು ಬಿಟ್ಟಿದೆ ಆದ್ರೆ ಬೇರೆ ಏನು ಅಂತ ಖರ್ಚಿನ ಸಮಸ್ಯೆನೂ ಇಲ್ಲ, ಬೇರೆ ಇದನ್ನು ಬರಲ್ಲ, ಕೀಟ ರೋಗ ಬಾಧೆನೂ ಬರೋದಿಲ್ಲ, ಮಾರುಕಟ್ಟೆ ಸಮಸ್ಯೆನೂ ಇರಲ್ಲ. ಜೊತೆಗೆ ರೈತರು ಕೇಳಿದಾಗೆ ಈ ಮಿಸ್ ಇದ್ರ ಔಷಧಿ ಬೆಳೆಗಳನ್ನ ಬೆಳೆಯಕ್ಕೆ ಕೇಳ್ತಾ ಇದಾರೆ. ನಾವಲ್ಲಿ 50,000 ರೂಪಾಯಿ ಅಂದ್ರೆ ಸುಮಾರು 1 ಲಕ್ಷವರೆಗೂ ಅಲ್ಲಿ ಸಹಾಯಧನ ಕೊಡಕ್ ಪ್ರಯೋಜನ ಇದೆ, ಅದಕ್ಕೆ 40% ಅಂದ್ರೆ ನಾವು ಸಹಾಯಧನ ಕೊಡ್ತಾ ಇದೀವಿ. ದುಂಡಿಯವರೇ, ಈ ನಮ್ಮ ತೋಟಗಾರಿಕೆ ಬೆಳೆಗಳು ಅಂದಾಗ ಬಹುತೇಕ ಬಹುವಾರ್ಷಿಕ ಬೆಳೆಗಳು, ಒಂದು 50-40 ವರ್ಷನ ಆದಾಗ ಅದ ಒಂದು ಇಳುವರಿಯ ಪ್ರಮಾಣ ಕುಂಠಿತ ಆಗತ್ತೆ, ಆ ಮರಗಳನ್ನ ತೆಗೆದು ಹೊಸ ಗಿಡಗಳನ್ನ ಸಸಿಗಳನ್ನ ನಾವು ನೆಡಬೇಕಾಗತ್ತೆ. ಇದಕ್ಕೆ ತಮ್ಮಲ್ಲಿ ಪ್ರೋತ್ಸಾಹಧನ ಇದೆಯಾ, ಯೋಜನೆ ಇದೆಯಾ, ಏನು ಯಾವ ತರ ಕೊಡ್ತೀರಾ ನೀವು? ಅದೇ ನಮ್ದು ಮುಖ್ಯ ಯೋಜನೆ ಉತ್ಪಾದಕರೇ ಉತ್ಪಾದಕತೆಯನ್ನು ಹೆಚ್ಚು ಮಾಡೋ ದೃಷ್ಟಿಯಲ್ಲಿ ಎಲ್ಲಿ ಅನುಪಯುಕ್ತ ಅಂತ ಗಿಡಗಳಿದಾವೆ ಅಂದ್ರೆ ಅದು ವಯಸ್ಸಾಗಿರ್ಬೋದು ಅಥವಾ ಯಾವ್ದೋ ಒಂದು ಗಿಡದಿಂದ ಕೀಟ ರೋಗ ಬಾಧೆಯಿಂದ ಇದಾಗಿರ್ಬೋದು, ಇಳುವರಿ ಕಡಿಮೆ ಆಗ್ಬೋದು ಅಂತ ಒಂದು ಪ್ರದೇಶದಲ್ಲಿ ನಾವು ಮಾವು ಅಥವಾ ಇವನ್ ನಮ್ದು ನಿಂಬೆ ಆಗಿರ್ಬೋದು, ಈ ತರ ಗೋಡಂಬಿ, ಈ ತರ ಅನೇಕ ಸಸಿಗಳಿಗೆ ನಾವು ಗಿಡಗಳಿಗೆ ಪುನಶ್ಚೇತನ ಅಂತ ಹೇಳಿ ಒಂದು ಕಾರ್ಯಕ್ರಮ ಇದೆ. ಅಂದ್ರೆ ಹಳೆ ಗಿಡಗಳನ್ನ ತೆಗೆದು ಹೊಸ ಸಸಿ ಒಂದೇ ಅಲ್ಲ, ಇವನ್ ಕೀಟ ರೋಗ ನಿಯಂತ್ರಣ ಆಗಿರ್ಬೋದು, ಮಣ್ಣಿನ ಸಂರಕ್ಷಣೆ ಆಗಿರ್ಬಹುದು, ಈ ಕೆನೋಪಿ ಮ್ಯಾನೇಜ್ಮೆಂಟ್ ಇದೆ ಅಂದ್ರೆ ಕಟಾವ್ ಗಿಡಗಳನ್ನ ಒಂದು ನಿರ್ವಹಣೆ ಮಾಡೋದು, ಆ ಒಂದು ಆಕರಣೆ ಅಂತ ಹೇಳ್ತೇವೆ ನಾವು, ಸೌರವದು ನಿರ್ವಹಣೆ ಮಾಡಿ ಹೊಸ ಕಸಿ ಆಗಿರ್ಬೋದು ಹೊಸ ಗಿಡಗಳನ್ನ ಕಟ್ಟಿ ಮಾಡೋದು, ಈಗ ಅನೇಕ ಸವಲತ್ತುಗಳನ್ನ ಅಲ್ಲಿ ನಾವು ರೈತರಿಗೆ ನೀಡ್ತಾ ಇದ್ದೇವೆ. ಇದು ಒಂದು ಯೋಜನೆ ತುಂಬಾ ಅನುಕೂಲ ಆಗ್ತದೆ. ದುಂಡಿಯವರೇ, ಈಗ ನಿಮ್ಮಲ್ಲಿ ಈ ತೋಟಗಾರಿಕೆ ಇಲಾಖೆಯ ಸೌಲಭ್ಯಗಳ ಬಗ್ಗೆ ಯೋಜನೆಗಳ ಬಗ್ಗೆ ಒಂದು ಯೋಜನೆಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಸಹಾಯವಾಣಿ ಏನಾನು ಇದೆಯಾ, ಯಾವ ನಂಬರ್ಗೆ ಕರೆ ಮಾಡಬಹುದು ಅಂತೀರಾ ನಮ್ಮ ಕೇಳುಗರು? ಹಾ, ನಮ್ದು ಇಲಾಖೆ ಒಂದು ವೆಬ್ಸೈಟ್ ಬೇರೆ ಇದೆ ಹೇಳಿ, ಆಮೇಲೆ ಅಲ್ಲಿ ಎಲ್ಲಾ ತಾಲೂಕಾ ಅಧಿಕಾರಿಗಳು ನಮ್ಮ ತಾಲೂಕಲ್ಲಿ ಇದಾರೆ, ಜೊತೆಗೆ ರೈತ ಸಂಪರ್ಕದಲ್ಲಿ ಇದಾರೆ, ಅವರು ನೇರವಾಗಿ ಇರೋದ್ರಿಂದ ಅಲ್ಲಿ ಅವ್ರನ್ನೇ ಭೇಟಿ ಆಗೋದು ಸೂಕ್ತ. ನಿಮ್ಮ ವೆಬ್ಸೈಟ್ ವಿಳಾಸ? ಡೈರೆಕ್ಟರ್ ಹಾರ್ಟಿಕಲ್ಚರ್ @jio.in. ನಿಮ್ಮ ಒಂದು ಸಂಪರ್ಕ ಸಂಖ್ಯೆ 9449899912100. ಈ ಸಂಖ್ಯೆಗೆ ಕೂಡ ಕರೆ ಮಾಡಿ ನಮ್ಮ ಕೇಳುಗರು ಹೆಚ್ಚಿನ ಮಾಹಿತಿಯನ್ನ ಪಡ್ಕೋಬಹುದು. ಅದಲ್ಲದೆ ಪ್ರತಿ ತಾಲೂಕಲ್ಲಿ ಕೂಡ ತೋಟಗಾರಿಕೆ ಇಲಾಖೆಯ ಒಂದು ಕಚೇರಿ ಇರುತ್ತೆ, ಹತ್ತಿರ ಪ್ರತಿ ತಾಲೂಕಲ್ಲಿ ಇದೆ, ಜಿಲ್ಲಾ ಮಟ್ಟದಲ್ಲಿ ಇದೆ. ರೈತ ಸಂಪರ್ಕ ರೈತರು ಹತ್ತಿರದ ತೋಟಗಾರಿಕೆ ಇಲಾಖೆಯನ್ನ ಸಂಪರ್ಕ ಮಾಡಿ ಹೆಚ್ಚಿನ ಒಂದು ಈ ಯೋಜನೆಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೋಬಹುದು, ಅಲ್ಲಿ ಅರ್ಜಿಗಳನ್ನು ಸಲ್ಲಿಸಬಹುದು, ಒಂದು ಅನುಕೂಲಗಳನ್ನು ಪಡೆದುಕೋಬಹುದು. ಆಯ್ತು ದುಂಡಿಯವರೇ, ಇಷ್ಟೊತ್ತು ನೇರ ಫೋನಿನ ಕಾರ್ಯಕ್ರಮದಲ್ಲಿ ಸಮಗ್ರ ತೋಟಗಾರಿಕಾ ಅಭಿವೃದ್ಧಿ ಮಿಷನ್ ಯೋಜನೆಯ ಒಂದು ವಿಷಯದ ಬಗ್ಗೆ ಮಾತಾಡ್ತಾ ನಮ್ಮ ಕೇಳುಗರಿಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೀರ. ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದ್ದಕ್ಕೆ ನಮ್ಮ ಎಲ್ಲ ಕೇಳುಗರ ಪರವಾಗಿ ಹಾಗೂ ನಮ್ಮ ನಿಲಯದ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ರೈತ ಬಾಂಧವರೇ, ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು %90 ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ. ನಮಸ್ಕಾರ ರೈತ ಬಾಂಧವರೇ, ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು %90 ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ. ಇಲಾಖೆ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ರಾಷ್ಟೀಯ ತೋಟಗಾರಿಕಾ ಮಿಷನ್ ಯೋಜನೆಯಡಿ ತೋಟಗಾರಿಕಾ ಇಲಾಖೆಯ ಸವಲತ್ತುಗಳು ಈ ವಿಷಯವಾಗಿ ಉತ್ತರಿಸಿದವರು ತೋಟಗಾರಿಕಾ ಅಪರ ನಿರ್ದೇಶಕರಾದ ಡಾ ಕೆಬಿ ದುಂಡಿ. ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಕೆವಿ ಕೃಷ್ಣಪ್ಪ, ಸಹಕಾರ ರಾಜಲಕ್ಷ್ಮಿ ಜಿ ಹಾಗೂ ಸುಧಾರಾಣಿ ಟಿ, ತಾಂತ್ರಿಕ ನೆರವು ಎಲ್ ಶ್ರೀನಿವಾಸ್, ಕೆಎನ್ ರವಿಚಂದ್ರ ಹಾಗೂ ಮಹೇಶ್ ಕುಮಾರ್. ರಾಜ್ಯವ್ಯಾಪಿ ಪ್ರಸಾರವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಆಕಾಶವಾಣಿ ಭದ್ರಾವತಿ. ಭಾರತ ಕೃಷಿ ಪ್ರಧಾನ ರಾಷ್ಟ್ರ. ಭಾರತದ ಅತಿದೊಡ್ಡ ಉದ್ಯಮ ಕೃಷಿ. ಕೃಷಿಯಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದರೂ ಕೃಷಿಯನ್ನೇ ಜೀವನಾಧಾರವಾಗಿಸಿಕೊಂಡ ದೊಡ್ಡ ಗೊಂಬೆ ಇದೆ. ಇದೇ ಕೃಷಿ ವಲಯದಲ್ಲಿ ಇತ್ತೀಚೆಗೆ ಕೇಂದ್ರ ಸರ್ಕಾರ ಕೈಗೊಂಡ ಹಲವು ಮಾರ್ಗದರ್ಶನದಿಂದ ಕ್ರಾಂತಿಕಾರಿ ಬದಲಾವಣೆಗಳು ಆಗ್ತಾ ಇದೆ. ಪಾರಂಪರಿಕ ಕೃಷಿಗೆ ಆಧುನೀಕರಣ ಮತ್ತು ಡಿಜಿಟಲೀಕರಣ ಟಚ್ ನೀಡಲಾಗುತ್ತಿದೆ. ಅನ್ನದಾತರಿಗೆ ಪ್ರೋತ್ಸಾಹ ನೀಡಲು 10 ಹಲವು ಯೋಜನೆಗಳನ್ನು ಕೂಡ ಕೇಂದ್ರ ಸರ್ಕಾರ ಜಾರಿಗೆ ತರ್ತಾ ಇದೆ. ದೇಶದ ಬೆನ್ನೆಲುಬಾಗಿನಿಂದ ರೈತನಿಗೆ ಹಲವು ಯೋಜನೆ ಜಾರಿಗೆ ಬಂದಿದೆ. ಕಷ್ಟದೊಳನ್ನ ಬದುಡಿವನೆ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಭೋಗಿ, ಸೃಷ್ಟಿ ನಿಯಮದೊಳಗವನೇ ಭೋಗಿ, ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ. ಕೃಷಿ ಇಲ್ಲದೆ ಹಳ್ಳಿಯ ಕಲ್ಪನೆ ಕೂಡ ಅಸಾಧ್ಯ ಅಂತಾನೆ ಹೇಳ್ಬೋದು. ಹಳ್ಳಿಯ ಶಕ್ತಿಯೇ ದೇಶದ ಆರ್ಥಿಕತೆಗೆ ಸೋಪಾನ. ಹಳ್ಳಿಯ ರೈತ ಶಕ್ತಿವಂತನಾಗಿ ಸದೃಢನಾಗಿದ್ದಾಗ ಮಾತ್ರ ದೇಶ ಅಭಿವೃದ್ಧಿ ಹೊಂದೋದಕ್ಕೆ ಸಾಧ್ಯ ಆಗತ್ತೆ. ಕೃಷಿಯಲ್ಲಿ ಆಧುನಿಕ ತಂತ್ರಜ್ಞಾನ ಅಭಿವೃದ್ಧಿಯಾಗತ್ತೆ. ಹಿಂದಿನ ಕೃಷಿಗೂ ಇಂದಿನ ಕೃಷಿಗೂ ಅಜಗಜಾಂತರ ವ್ಯತ್ಯಾಸವನ್ನು ನಾವು ನೋಡಬಹುದು. ಕಾಲಕ್ಕೆ ತಕ್ಕಂತೆ ಬದಲಾಗುವ ಕೃಷಿಯಲ್ಲಿ 10 ಹಲವು ಬದಲಾವಣೆ ಆಗ್ತಾ ಇದೆ. ಈ ಬದಲಾದ ಸನ್ನಿವೇಶದಲ್ಲಿ ರೈತರಿಗೆ ಬೆನ್ನೆಲುಬಾಗಿ ನಿಂತಿದೆ ಕೇಂದ್ರ ಸರ್ಕಾರ. ಕೃಷಿ ಕ್ರಾಂತಿಯಿಂದ ಅನ್ನದಾತನಿಗೆ ಶಕ್ತಿ ತುಂಬಲು ಹಲವು ಯೋಜನೆ. ಹಾಗಾದ್ರೆ ಆ ಯೋಜನೆ ಯಾವುದು ಅಂತ ಯೋಚಿಸ್ತಾ ಇದ್ದೀರಾ? ಅದುವೇ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಅಡಿಯಲ್ಲಿ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಆರ್ಥಿಕ ನೆರವು ನೀಡಲಾಗ್ತಾ ಇದೆ. ಈ ಯೋಜನೆ ಅಡಿಯಲ್ಲಿ ರೈತರಿಗೆ ವರ್ಷಕ್ಕೆ 6,000 ರೂಪಾಯಿ 3 ಕಂತುಗಳಲ್ಲಿ ನೀಡಲಾಗುತ್ತಿದೆ. ಇದರಿಂದ ಸಣ್ಣ ಮತ್ತು ಅತಿ ಸಣ್ಣ ರೈತರು ತಮ್ಮ ಕೃಷಿ ಚಟುವಟಿಕೆ ಮುಂದುವರೆಸಿ ಆರ್ಥಿಕ ಸಂಕಷ್ಟದಿಂದ ಪಾರಾಗಬಹುದು. ಪ್ರತಿ 4 ತಿಂಗಳುಗಳಿಗೆ ರೈತರಿಗೆ ಖಾತೆಗೆ 2,000 ರೂಪಾಯಿ ನೇರವಾಗಿ ಜಮಾ ಆಗತ್ತೆ. ರೈತರು ತಮ್ಮ ಹತ್ತಿರದ ಕೃಷಿ ಇಲಾಖೆಯ ಕಚೇರಿಯಲ್ಲೂ ಕೂಡ ಹೆಸರು ನೋಂದಾಯಿಸಿಕೊಳ್ಳಬಹುದು. ಈ ಯೋಜನೆ ಕೇಂದ್ರ ಸರ್ಕಾರದ ಕೃಷಿ ಪ್ರೋತ್ಸಾಹ ಯೋಜನೆ ಕೂಡ ಆಗಿದೆ ಹಾಗೂ ಶೇಕಡಾ 100% ಅನುದಾನ ಒದಗಿಸ್ತಾ ಇದೆ. ದೇಶದ ಎಲ್ಲ ಭೂ ಹಿಡುವಳಿ ರೈತ ಕುಟುಂಬದವರು ಇದರಲ್ಲಿ ಭಾಗವಹಿಸಬಹುದು. ಕೃಷಿ ಚಟುವಟಿಕೆಗೆ ಹಣಕಾಸಿನ ನೆರವು ನೀಡಿ ರೈತರ ಆರ್ಥಿಕ ಸ್ಥಿತಿ ಸುಧಾರಿಸುವ ಈ ಯೋಜನೆ ಹಲವು ರೈತರನ್ನ ಸಾಲದ ಸುಳಿಯಲ್ಲಿ ಸಿಲುಕದ ಹಾಗೆ ಮಾಡ್ತಾ ಇದೆ. ರೈತರು pmkisan.gov.in ವೆಬ್ಸೈಟ್ ಅನ್ನು ನೋಡಿ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಬಹುದು. ರೈತರ ಆರ್ಥಿಕ ಸ್ಥಿತಿ ಮೇಲೆತ್ತಲು ಇರುವ ಈ ಯೋಜನೆ ರೈತನ ಆಶಾಕಿರಣವಾಗಿದೆ. प्रिय किसान भाई और बहनों, आप सबको प्रणाम. खरीफ की फसल अच्छी होगी, लेकिन इस बीच एक और अच्छी खबर. प्रधानमंत्री श्रीमान नरेंद्र मोदी जी 2 अगस्त को ठीक 11 बजे प्रधानमंत्री किसान सम्मान निधि की राशि आपके खाते में डालने वाले हैं. इस अवसर पर वो जुड़कर आपसे बात भी करेंगे और इसलिए मेरी आप सबसे प्रार्थना है 2 अगस्त ठीक 11 बजे आप प्रधानमंत्री जी के किसी न किसी कार्यक्रम से जरूर जुड़िए. कार्यक्रम आपके गांव में भी होगा, सभी कृषि विज्ञान केंद्रों पर होगा, ICAR के संस्थानों में होगा, एग्रीकल्चर यूनिवर्सिटीज में होगा, मंडियों में होगा, पैक्स के मुख्यालय पर होगा. आप पता कर लीजिए कि निकटतम कार्यक्रम आपका कहां है, उस कार्यक्रम में जरूर जुड़िए. प्रधानमंत्री जी को सुनिए, मैं तो कार्यक्रम में जा ही रहा हूं, आप भी जरूर जाए. धन्यवाद. कृषि एवं किसान कल्याण मंत्रालय. आत्मीय रैत बांधवरे, गमनिसि, ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ನವದೆಹಲಿ ಇಂದ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 20ನೇ ಕಂತಿನ ಬಿಡುಗಡೆಯ ಉದ್ಘಾಟನಾ ಸಮಾರಂಭ ವಾರಾಣಸಿಯಲ್ಲಿ ನಾಳೆ ಬೆಳಿಗ್ಗೆ 11 ಗಂಟೆಗೆ ನಡೆಯಲಿದ್ದು, ಗೌರವಾನ್ವಿತ ಪ್ರಧಾನಮಂತ್ರಿಗಳು ಈ ಕಾರ್ಯಕ್ರಮವನ್ನು ನೆರವೇರಿಸಲಿದ್ದಾರೆ. ಈ ಕಾರ್ಯಕ್ರಮದ ನೇರ ವೀಕ್ಷಣೆಯನ್ನು ಶಿವಮೊಗ್ಗದ ಕೃಷಿ ವಿಜ್ಞಾನ ಕೇಂದ್ರದ ತರಬೇತಿ ಕೊಠಡಿಯಲ್ಲಿ ಆಯೋಜಿಸಲಾಗಿರುತ್ತದೆ. ಆದುದರಿಂದ ಈ ಕಾರ್ಯಕ್ರಮದ ವೀಕ್ಷಣೆಗೆ ಪಿಎಂ ಕಿಸಾನ್ ಯೋಜನೆಯ ಫಲಾನುಭವಿ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ಕೋರಲಾಗಿದೆ. ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ. ರೈತರಿಗೆ ಕೃಷಿ ಮಾಹಿತಿ, ಮಾರುಕಟ್ಟೆ ದರ, ಹವಾಮಾನ ವರದಿ ಹಾಗೂ ಹೊಸ ತಂತ್ರಜ್ಞಾನಗಳ ಬಗ್ಗೆ ನಿರಂತರವಾಗಿ ಮಾಹಿತಿ ನೀಡಲಾಗುತ್ತದೆ. ಇದರಿಂದ ಹಳ್ಳಿಯ ರೈತರು ಆಧುನಿಕ ಕೃಷಿಕರಾಗಲು ಸಾಧ್ಯವಾಗಿದೆ. ಕೃಷಿ ರಂಗ, ರೈತ ಬಂಧು, ಕಿಸಾನ್ ವಾಣಿ ಮುಂತಾದ ವಿಶೇಷ ಕಾರ್ಯಕ್ರಮಗಳು ಇದಕ್ಕೆ ಉದಾಹರಣೆಗಳು. ಇದು ಗ್ರಾಮೀಣ ಅಭಿವೃದ್ಧಿಗೆ ಒಂದು ಜೀವಾಳವಾಗಿ ಪರಿಣಮಿಸಿದೆ. ಸರಿ, ಒಂದು ವಿಷಯ ಹೇಳಿ. ನಿಮ್ಮ ಹತ್ತಿ ವಿಶ್ವ ದರ್ಜೆಯಾಗಿದ್ದರೆ ಅದು ಇಡೀ ಜಗತ್ತನ್ನು ತಲುಪಬೇಕು ಅಲ್ಲವೇ? ಆದ್ದರಿಂದ ಕಸ್ತೂರಿ ಕಾಟನ್ ಚಿಹ್ನೆಯನ್ನು ಅಳವಡಿಸಿಕೊಳ್ಳಿ. ಇದು ಭಾರತದ ಅತ್ಯುತ್ತಮ ಹತ್ತಿಯಾಗಿ ಮಾಡುತ್ತದೆ. ವಿಶ್ವದ ಅತಿದೊಡ್ಡ ಬ್ರ್ಯಾಂಡ್ಗಳಲ್ಲಿ ಇದರ ಮಾನ್ಯತೆ ಹೆಚ್ಚುತ್ತಿದೆ. ಕಸ್ತೂರಿಯೊಂದಿಗೆ ಸೇರಿ ಮತ್ತು ನಿಮ್ಮ ಹತ್ತಿಯನ್ನು ಜಗತ್ತಿಗೆ ತಲುಪಿಸಿ. ಹೆಚ್ಚಿನ ಮಾಹಿತಿಗಾಗಿ www.kasturikotan.com ಗೆ ಭೇಟಿ ನೀಡಿ. ಎಲ್ಐಸಿ ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಪ್ರೋಚನ್ನು ಎಚ್ಚರಿಕೆಯಿಂದ ಓದಿ. ನಿಂಗ್ ಅನ್ಸುತ್ತಾ ಇದು ನ್ಯಾಚುರಲ್ ಆಗುತ್ತೆ ಅಂತ? ತಿಂಗಳು ಕಳೆದು ವರ್ಷ ತುಂಬತಾ ಇದೆ, ಜೊತೆಗೆ ವಯಸ್ಸು ಆಗ್ತಾ ಇದೆ. ಎಲ್ಲಾ ಮಿರಾಕಲ್ಸ್ ನ್ಯಾಚುರಲ್ ಆಗಿ ಆಗಲ್ಲ. ಕೆಲವೊಂದು ಶುರು ಆಗೋದು ಕಾಳಜಿ ಮತ್ತೆ ಸೈನ್ಸ್ ಇಂದ. ನೋವಾ IVF ನಲ್ಲಿ ಪೋಷಕರಾಗುವ ನಿಮ್ಮ ಹಾದಿಯನ್ನು ಸುಗಮಗೊಳಿಸಲು ನಾವು ನಂಬಿಕೆ, ಎಕ್ಸ್ಪರ್ಟ್ ಕೇರ್ ಹಾಗೂ ವರ್ಲ್ಡ್ ಕ್ಲಾಸ್ ಸೈನ್ಸ್ ಅನ್ನು ಒಟ್ಟುಗೂಡಿಸಿದ್ದೇವೆ. ನಮ್ಮ ಫರ್ಟಿಲಿಟಿ ಎಕ್ಸ್ಪರ್ಟ್ ಗಳೊಂದಿಗೆ ಉಚಿತ ಕನ್ಸಲ್ಟೇಷನ್ ಗಾಗಿ ಕರೆ ಮಾಡಿ 1-800-103-2229. ನೋವಾ IVF, ವಿ ಟರ್ನ್ ಡ್ರೀಮ್ಸ್ ಇಂಟು ಫ್ಯಾಮಿಲೀಸ್. ಸರಿ, ಒಂದು ವಿಷಯ ಹೇಳಿ. ನಿಮ್ಮ ಹತ್ತಿ ವಿಶ್ವ ದರ್ಜೆಯಾಗಿದ್ದರೆ ಅದು ಇಡೀ ಜಗತ್ತನ್ನು ತಲುಪಬೇಕು ಅಲ್ಲವೇ? ಆದ್ದರಿಂದ ಕಸ್ತೂರಿ ಕಾಟನ್ ಚಿಹ್ನೆಯನ್ನು ಅಳವಡಿಸಿಕೊಳ್ಳಿ. ಇದು ಭಾರತದ ಅತ್ಯುತ್ತಮ ಹತ್ತಿಯಾಗಿ ಮಾಡುತ್ತದೆ. ವಿಶ್ವದ ಅತಿದೊಡ್ಡ ಬ್ರ್ಯಾಂಡ್ಗಳಲ್ಲಿ ಇದರ ಮಾನ್ಯತೆ ಹೆಚ್ಚುತ್ತಿದೆ. ಕಸ್ತೂರಿಯೊಂದಿಗೆ ಸೇರಿ ಮತ್ತು ನಿಮ್ಮ ಹತ್ತಿಯನ್ನು ಜಗತ್ತಿಗೆ ತಲುಪಿಸಿ. ಹೆಚ್ಚಿನ ಮಾಹಿತಿಗಾಗಿ www.kasturikotan.com ಗೆ ಭೇಟಿ ನೀಡಿ.